ಇಲ್ರಿ ಹೊಂಡನ ತುಂಬುದುಗಳೇ ತಿರ್ಕೊಳಂಗ್ ಮಾಡ್ತೀನಿ ಅಂತೇಳಿ ವಾಟರ್ ಸೆಡ್ ಯೋಜನೆ ಮಾಡ್ಕೊಂಡಿರೋದಕ್ಕೆ ಹೊಂಡ ತುಂಬಲು ತ್ರೀ ಹಳ್ಳಕ್ಕೆ ಬಿಡಿದ್ರಿ ಮತ್ತೇನದ ಹೊಂಡಕ್ಕೆ ಬೇಕಾದ್ರೆ ಈ ಕಡೆ ತಗೊಳಂಗ್ ಮಾಡಿದ್ರಿ ಅದನ್ನ. ಅದ್ರ ಮೇಲೆ ಈಗ 5 ವರ್ಷ ಆಯ್ತು ರೀ ನಾವು ಅದು ಹೊಂಡ ಮಾಡಿ. ಈಗ 5 ವರ್ಷನಾಗ ನಮಗೆ ಯಾವ ನೀರನ್ನು ನಮಗೆ ತೊಂದರೆ ಇಲ್ಲಾರ್ದಂಗೆ ಆದ್ರಿ ಸಾಹೇಬ್ರಿ. ಈಗ ಈ ಸದ್ಯ ಅಕಾಲಿಕ ಮಳೆ ಒಂದ್ ಆ ಕಡೆ ಮಳೆ ಆದ್ರೂ ನಮಗೇನದ ನೀರಿನ ಅನುಕೂಲ ಆಗ್ಯದ್ರಿ. ಈಗ ಅದರದಿಂದ ನೋಡು ಈ ಸದ್ದ ನಾವು ನಿಂಬಿ ಗಿಡ ಜಾಕಿ ಮಾಡಿ ಅದ್ರೊಳಗ ಮತ್ತ ಉಳ್ಳಾಗಡ್ಡಿ ಮೆಣಸಿ ಗಿಡ ಒಮ್ಮೆ ಹೊಂಡ ತುಂಬತಂದ್ರ 12 ಎಕರೆ ಅಂದ್ರೆ 2 ಸಲ ನೀರ್ ಆತದ್ರಿ. ಅದು ಪಿಂಕ್ಲೇರ ಬಿಡ್ರಿ ಕವಲ್ ಮೇಲೆ ಬಿಡ್ರಿ 2 ಸಲ ನೀರ್ ಆತ 12 ಎಕರೆ 24 ಎಕರೆ ಉಂಡ್ತಲ್ರಿ. 2 ನೀರ ಬ್ಯಾಸಿಗೆ ಒಳಗ ಕೊಟ್ಟೆವಂದ್ರ ಒಂದ್ ಪಿಕೆ ಬಿದ್ದು ಬಿಡ್ತೀರಿ ಅದು. ಹಿಂಗಾಗಿ ನಮಗೀಗ 5 ವರ್ಷ ಆಯ್ತು ನಮ್ಮ ಕೃಷಿ ಭಾಗ್ಯ ಹೊಂಡದಿಂದ ಅನುಕೂಲ ಆಗ್ಯದ್ರಿ. ಅದ್ರೊಳಗ ಮೀನ ಬಿಟ್ಟಿದ್ದೇವ್ರಿ ಮೀನಿಂದು ಮತ್ತೆ ಸ್ವಲ್ಪ ದಗ್ಗದಾಗ ನಮಗಿದು ಆಗಲಿಲ್ಲ ಹಿಂಗಾಗಿ ಸ್ವಲ್ಪ ಮೀನ ಬಿಡುದು ಅನುಕೂಲ ಆಗಿಲ್ಲ. ಆದ್ರ ರೈತರ ಒಳಗ ಮೀನ ಬಿಟ್ರು ಮೀನಿನ ಗಳಿಕೆನು ಆಗ್ಬಹುದ್ರಿ ಇದ್ರಾಗ ಚಲೋ ಆತರ ಗಳಿಕೆನು ಮೀನಿಂದ ಮಾಡ್ಕೊಂಡ್ರ ಮಾಡ್ಕೊಳ್ಳಂತ ರೈತರಿಗೆ ಆತವ ಅದಕ್ಕೆ ನಾವು ಅದು ಮಾಡಿಲ್ರಿ ಸರ್. ಈಗ ನಿಮ್ಮ ಹೊಲದೊಳಗಿರುವಂತಹ ಕೃಷಿ ಹೊಂಡ ಎಷ್ಟು ದೊಡ್ಡದದ ಮತ್ತ ನೀರು ಎಷ್ಟು ದೂರದಿಂದ ನಿಮ್ಮ ಹೊಂಡಕ್ಕೆ ಬರ್ತದ? ನಮ್ಮದದು 80x80 ಅದ್ರಿ. 80x80 ಮತ್ತು 15 ಫುಟ್ ಗುಮ್ಮ ಅದ್ರಿ. ಹ್ಞೂ 1 ಕಿಲೋಮೀಟರ್ 1.25 ಕಿಲೋಮೀಟರ್ ನೀರು ನೋಡ್ರಿ ಅದು ಮತ್ತೆ ಬಂದು ನಮ್ಗೆ ಅದು ಅನುಕೂಲ ಆಗಿದ್ರಿ. ಹೊಂಡದೊಳಗ ಎಷ್ಟು ದಿವಸ ನೀರು ಇರ್ತಾವ ನಿಮಗೆ ವರ್ಷದೊಳಗೆ? ವರ್ಷದಾಗ ಈಗ ಅವು ಬಂದು ತುಂಬತಂದ್ರೆ ನಾವು ಬಳಸಿದ್ರ ಹೋಗ್ತಾವ್ರಿ. ಬಳಸಲಿಕ್ಕಂದ್ರೆ ಹಂಗೆ ಇರ್ತಾವ. ಮತ್ತೆ ಕಂಬಿದ್ದವ್ ನಾವು ಮೋಟರ್ ನೀರು ಒಯ್ದಕ್ಕೆ ಹಾಕ್ತೇವ್ರಿ. ಮತ್ತೀಗ ನಾವು ಜಲ್ದಿ ಬಳಸ್ಕೊಂಡೇವಂದ್ರೆ ಮತ್ತೆ ಮಳೆಯಾಗಣ ಮತ್ತೆ ತುಂಬ್ತದ್ರಿ. ವರ್ಷದಾಗ ಒಂದು 2 ಸಲ ತುಂಬ್ತದ್ರಿ ಅದು. ಅದಕ್ಕೆ ಈಗ ಮಳೆನೂ ಅಲ್ಲಿ ಸ್ವಲ್ಪ ಆಗ್ತಾವ್ರಿ. ಯಾವಾಗಾರ ಒಮ್ಮೆ ಮಳೆ ಆಗ್ಬಿಡ್ತಾವ. ಈಗ ಏನು ಈ ವರ್ಷ ಯಾವ ಒಡ್ಡುಗಳು ತುಂಬ ನೋಡ್ರಿ, ಯಾವ ತುಂಬಿಲ್ಲ ಈ ವರ್ಷ. ಬರೇ ಸುಮ್ ಜಿಡಿ ಮಳೆ ಚಾಲು ಅದ. ಒಂದು ಅಕಲಿಕ ಒಂದ್ ದಮ್ ಮಳೆ ಒಮ್ಮೆ ಬಿತ್ರಿ, ದೂರಿನ ನೀರು ಬಂದು ಹರಿದು ಒಮ್ಮೆ ತುಂಬ್ಕೋತ್ರ. ನಮ್ದು ತುಂಬಿಕೊಂಡು ಇನ್ನೂ ನೀರು ಅದ್ರೊಳಗದ. ಮತ್ತಂದ್ರೆ ಈಗ ಮ್ಯಾಲ ಜಿಡಿ ಮಳೆಗೆ ಮ್ಯಾಲ ನಿದೋಯ್ತು. ಈ ವರ್ಷ ನೀರೇ ಬಳಸಿಲ್ರಿ ಅದ್ರೊಳಗೆ. ಈಗ ಆ ಹೊಂಡಕ್ಕೆ ಹಂಗೆ ಬಿಟ್ಟುಕೋತ್ ಹೊಂಟೆವು. ಆ ಹೊಂಡಿನೊಳಗೆ ಸ್ಟಾಕ್ ಆದ್ರೆ ನೀರು ಈಗ ಈಗ ಅದನ್ನ ಅದಕ್ಕೆ ಮಿಷನ್ ಹಚ್ಚಿಕೊಟ್ಟು ಅದನ್ನ ಅದರಿಂದ ಮಿಷನ್ ಇದಕ್ಕೆ ಬಿಡ್ತೇವ್ರಿ. ಈಗ ಬೋರಿನ ನೀರು ಉಣಸೋದ್ ಕೂತ್ರ ಆಗಂಗಿಲ್ಲ. ಅದು ಹೊಂಡ ನೀರ ಇಂಜನ್ ಹಚ್ಚಿಬಿಟ್ಟು ಅಂದ್ರೆ 3 ಮಂದಿ ಉಣಿಸ್ತಾರೆ ಸರ್. ಅದಕ್ಕೆ ಇವು ಬೋರ್ನಾಗೆ ಸಣ್ಣ ನೀರು ಬಂದು ಉಪಯೋಗ ಆಗಂಗಿಲ್ಲ. ಅದನ್ನ ಬಿಡ್ಲಕ್ಕೂ ಅನುಕೂಲ ಆಗೋದಿಲ್ಲ. ಹಿಂಗಾಗಿ ನಾವು ಹೊಂಡಿನಿಂದ ಹೊಲಕ್ಕೆ ಉಣಿಸ್ಕೋತೇವ್ರಿ. ಮಳೆ ನೀರು ಬಂದು ಅದಕ್ಕೆ ಸ್ಟಾಕ್ ಆತದ. ಈಗ ನಮ್ಮ ಬೋರ್ ನೀರು ಹೋಗಿ ಅದಕ್ಕೆ ಸ್ಟಾಕ್ ಆತಾವ್ರಿ. ಹಿಂಗಾಗಿ ಅನುಕೂಲ ಆದ್ರಿ ಸರ್. ಮಳೆ ನೀರಿದ್ದಾಗ ನೀವು ಬೋರ್ ಉಪಯೋಗ ಮಾಡೋದಂತೂ ಅವಶ್ಯಕತೆನೇ ಇಲ್ಲ. ಇಲ್ಲ, ಹೊಂಡ ಅದಲ್ರಿ ಅದು. ಆ ಹೊಂಡ ತುಂಬಿರ್ತಾರೆ, ಅವಾಗ ಅದನ್ನ ಉಪಯೋಗ ಮಾಡ್ಕೋತಾರೆ. ಅವು ನೀರು ಬೆಳೆದು ಅಂದ್ರೆ ಮತ್ತೆ ಹೊಂಡಿ ನೀರು ಅದು ಇದು ಇದ್ರ ನೀರನ್ನ ಹೊಂಡಿ ಬಿಡ್ತೇವ್ರಿ. ಅದು ವರ್ಷಕ್ಕೆ 2 ಸಲ 3 ಸಲ ತುಂಬ್ತದ್ರಿ. ನಾವು ಹೆಚ್ಚದು ವಾಟರ್ ಸೈಡ್ ಯೋಜನೆ ಮಾಡಿ ಬಿಟ್ಟು ಬಿಡ್ತೇವೆ ನೀರು. ಈಗ ನೋಡ್ರಿ, ಇತ್ತೀಚಿನ ದಿವಸದೊಳಗೆ ನಾವು ನೋಡ್ತಾ ಇದೀವಿ, ಸುಮಾರು ಒಂದು 3-4 ವರ್ಷ ಆಯ್ತು ಒಳ್ಳೆ ಮಳೆ ಆಗ್ತಾ ಇದೆ. ಆದ್ರೆ ನೀವು ಹೇಳಿದ್ ನೋಡ್ರಿ, ಈ ಸಲ ಮಳೆನೇ ಆಗಿಲ್ಲ ಅನ್ನುವಂತ ಮಾತು ಹೇಳ್ತಾ ಇದ್ರಿ. ಆದ್ರೆ ಬೇರೆ ಕಡೆ ಸಿಕ್ಕಾಪಟ್ಟೆ ಮಳೆ ಆಗಿದ್ದನ್ನ ನಾವು ನೋಡ್ತಾ ಇದೀವಿ, ಅದರಿಂದ ಹಾಳಾಗಿದ್ದನ್ನ ನಾವು ನೋಡ್ತಾ ಇದ್ದೀವಿ. ಈಗ ಒಂದ್ ಸಲ ನಿಮ್ಮ ಹೊಂಡ ತುಂಬಿತು ಅಂತಂದ್ರ ಅದ್ರೊಳಗೆ ಎಷ್ಟು ನೀರು ಇರಬಹುದು ಅಂತೇಳಿ ನಿಮ್ಮ ತಜ್ಞರ ಜೊತೆಗೆ ಏನಾದ್ರೂ ನೀವು ಚರ್ಚೆ ಮಾಡಿ ಕೇಳಿದಿರಿ? ಹ್ಞೂ ರೀ, ಅದು ಸದ್ಯನ ಹೊಂಡ ಅದಲ್ರಿ. ಈಗ ಹೇಳಿದ್ನಲ್ರಿ ಸದ್ ಅದು 12-13 ಎಕರೆ ಅದಲ್ರಿ. 2 ಸಲ ನೀರು ಉಣ್ತಾವ್ ನೋಡ್ರಿ ಬಟ್ಟೆ. 2 ಸಲ ಅಂದ್ರೆ ಎಷ್ಟಾಯ್ತು ರೀ? 12 ಎಕರೆ 24 ಎಕರೆ ನೀರು ಉಣ್ತದ ನೋಡ್ರಿ ಹೊಂಡಿನೊಳಗೆ. ಅದು ಎಷ್ಟಿರ್ತದೋ ಅದು ಮಾಪಂಕರಲ್ರಿ. ನಾವು ಹೊಲಕ್ಕೆ ಬಿಡುವಾಗ ಮಾತ್ರ 12 ಎಕರೆ 2 ಸಲ ಉಣಿಸೋ ನೋಡ್ರಿ ಅದನ್ನ. ಅಂದ್ರೆ ಬೆಳೆಗಳಿಗೆ ಅನುಕೂಲ ಆಗುತ್ತದೆ ಅಂತಂದ್ರೆ ಬೆಳೆ ಬೆಳವಣಿಗೆ ಹಂತಗಳೇನಿರ್ತಾವ ಅಥವಾ ಬೆಳೆ ಬೆಳವಣಿಗೆ ಪೀರಿಯಡ್ ಏನಿರ್ತೈತಿ, ಸಂಪೂರ್ಣವಾಗಿ ನೀವು ಕೃಷಿ ಹೊಂಡದ ಮೇಲೆ ಅವಲಂಬನೆ ಆಗಬಹುದು ಹೆಂಗ? ಹೌದ್ರಿ ಸರ್. ಮತ್ತೆ ಈಗ ಎಲ್ಲ ಬೆಳೆ ನಾಶ ಆಗುವಂತ ವಿಚಾರದಾಗ ಈಗ ನಾವು 6 ವರ್ಷ ಆಯ್ತು ನಾವು ಯಾವ ನಿಂಬೆ ಗಿಡಕ್ಕೂ ನೀರು ಕೊಂಡು ಹಾಕಲಿಲ್ಲ, ಮತ್ತೆ ಯಾವ ಬೆಳೆಗೆ ನೀರು ಕೊಂಡು ಹಾಕಲಿಲ್ಲ. ಮೊದಲು ನಾವು ನಿಂಬೆ ಗಿಡಕ್ಕೆ 1 ಲಕ್ಷ ನೀರು ಕೊಂಡು ಹಾಕಿದ್ರಿ. ಮತ್ತೆ ಕೊಂಡು ಹಾಕಿದ್ರು ಆ ನೀರು ಈ ಇದು ಹೆಂಗ್ರಿ ಇದ್ರು ಇದು ಈ ನೀರಿನೊಳಗೆ ಇದು ಹೆಚ್ಚಿರ್ತದ್ರಿ ತಾಕತ್ತ. ಈ ನಮ್ಮ ಬೋರಿನ ನೀರಿನಕ್ಕಿಂತ ಇದನ್ನ ಬಂದು ಹರಿದು ಬಂದಿರ್ತಲ್ರಿ ಆ ನೀರಿನಾಗ ಭಾಳ ಹೆಚ್ಚು ತಾಕತ್ತಿರ್ತದ್ರಿ. ಈಗ ಅದು ಹೊಂಡ ತುಂಬಿ ನಂದು 1 ಎಕರೆ ಒತ್ತಟ್ ನೀರು ನಿಂತು ಬಿಡ್ತಾರ್ರಿ. ಅದು ಒಮ್ಮೆ ನೀರು ನಿಂತಂದ್ರೆ ಒಂದು ಬೆಳೆ ಕಡಿಗೆ ಆಗಿಬಿಡ್ತಾರೆ ಅದು. ಈಗ ಆ ಹೊಂಡ ತುಂಬಿಂದ ಆ ಹರಿದು ಹೋಗಿ ನೀರು ಮತ್ತು ಒಡ್ಡಿಗೆ ಹೋಗ್ತದ್ರಿ. ಒಡ್ಡಿಗೆ 10 ಎಕರೆ ನಿಂತು ಬಿಡ್ತಾರೆ ನೀರು. ಅದು ಒಂದು ನೀರು ತುಂಬ್ತಂದ್ರೆ ಒಂದು ಬೆಳೆ ಬಂದ್ಬಿಡ್ತಾರೆ. ಹಿಂಗಾಗಿ ನಮಗೆ ಅದು ಆ ಮತ್ತು ಆ ನೀರು ನಿಂತಿದ್ದು ಹೊಲನೇ ಬೇರೆ ರೀ. ಅದ್ರ ಯಾಗಿ ಬಂದ್ಬಿಡ್ತಾರೆ ಅದು ಹೊರಗಿನ ನೀರು ಒಳಗೆ ಬಿಡಬಾರ್ದು ಅಂತ ಆ ಥರ ಅಲ್ಲಿ. ಆದ್ರೆ ಹೊರಗಿನ ನೀರು ಒಳಗೆ ಬಿಟ್ಕೋಬೇಕು. ಹೆಂಗ್ ಬಿಟ್ಕೋಬೇಕು? ಮೊದಲಿನ ನೀರು ಫಸ್ಟ್ ನೀರು ಹೊರಗೆ ಒಳಗೆ ಬಿಟ್ಕೋಬೇಕ್ರಿ. ಉಳಿದ ನೀರು ಭಾಳ ಹೆಚ್ಚಾದ್ರೂ ಹರಿದು ಹೊರಗೆ ಹೋಗ್ಬಿಡ್ತದೆ. ನಮ್ಗೆ ಎಷ್ಟು ಬೇಕು ಅಟ್ಟು ಬಿಟ್ಟುಕೊಂಡು ಅದು ವಾಟರ್ ಸೆಡ್ ಇದೆ ಬಿಡೀರಿ. ಈ ಎರಡು ಬಟ್ ಮಣ್ಣು ಬಿಡ್ತಾರೆ ನೋಡಿ ಹೊರಗಿಂದ್ರಿ. ಹೊರಗಿಂದು ಕೆನಿಗಟ್ಲೆ ನಿಂತು ಬಿಡ್ತಾರೆ ಅದು. ಅದು ಗೊಬ್ಬರನಲ್ಲಿ ರೈತರಿಗೆ ರೀ. ಬರೋಬ್ರಿ, ಆ ಮಣ್ಣನ್ನು ನೀವೇನು ನಿಮ್ಮ ಹೊಲಕ್ಕೆ ಹಾಕ್ತೀರಿ? ಅದು ಮತ್ತೆ ಹೊಲದಾಗ ನಿಂತಿರ್ತದ ಅಲ್ಲಿ ಅದು ನೀರು ಬೆಳೆದ್ಗಳೇ ಅದನ್ನ ಬೆಳೆ ಮಾಡ್ಕೊಂಡ್ಬಿಡ್ತೇವ್ ರೀ. ಅದು ಈ ಸದ್ 10 ಎಕರೆ ನೀರು ನಿಂತಿರ್ತಲ್ರಿ, ಅದು ನೀರು ಸರ್ದು ಅದೇ ಬೆಳೆ ಮಾಡ್ಕೊಳಕತ್ತದ್ರಿ. ಮತ್ತೆ ಮತ್ತೊಮ್ಮೆ ನೀರು ಅದಕ್ಕೆ ಬಿಡುದಿಲ್ಲ ಆ ಹೊಲಕ್ಕೆ, ಬೇರೆ ಹಾಕಿಬಿಡಿದ್ರಿ ಅವ್ರನ್ನ. ಮತ್ತೂ ಬಂದು ತುಂಬಲಿಂದ್ರೆ ಹಂಗೆ ಅದು ಹೊಲ ಬಾದಾಗಿ ಹೋಗ್ತದ್ರಿ. ಅದಕ್ಕೆ ಒಂದು ತುಂಬಿತ್ತಪ್ಪ ಅಂದ್ರೆ ಅದನ್ನ ಒತ್ತರ ಕಡೆ ನೀರು ಬಿಟ್ಟು ಬಿಡಿದ್ರಿ. ಅದನ್ನ ಸಾಂಡ್ಲೆ ಹಿಂಗೆ ಸಾಂಡ್ಲೆ ನೀರು ಬಿಟ್ಟು ಅದನ್ನ ಉಪಯೋಗ ಮಾಡ್ಕೋತಾರೆ. ಕಣ್ಣೀವ್ರೆ, ನೀವು ಒಂದು ಮಾತನ್ನು ಭಾಳ ಚಲೋ ಹೇಳಿದ್ರಿ. ಮಳೆ ನೀರೇನದ ಭಾಳ ಒಳ್ಳೆ ಕಸು ಇರುವಂಥ ನೀರು ಅಂತ ಹೇಳಿದ್ರಿ.

ನೀರು ಹೆಚ್ಚಿದ್ದು ಇದು ದುರಿಮತಿಗೆಲ್ಲ 1,000 ಫುಟ್ ಹೋಗಿಬಿಟ್ಟವ್ರು ನೀರು. 1,000 ಫುಟ್ ಹೋಗಿದ್ರೆ ರೈತ ಬದುಕೋದು ಹೆಂಗೆ ಹೇಳ್ರಿ ಈಗ? ಈಗ 1,000ಕ್ಕೆ ನಿಂತೀವ್ರಿ ನಾವು, ಮೊದಲೆಲ್ಲ ಮಟ್ಟಿ ಹೊಡೆದವ್ರು ನಾವು, ಈಗ 1,000 ಫುಟ್ ಬೋರಾಗ್ಯಾವ್ರು, ಏನು ಮಾಡೋದು ಮತ್ತೆ? ಈಗ ಹಂಗೆ ಮತ್ತೆ ಇದು ಈಗ ಏನದ, ಈ ಮ್ಯಾಲಿಂದ ನೀರು ಹಿಡಿದು ಸ್ವಲ್ಪ ನಮಗೆ ಈಗ 5 ವರ್ಷದಾಗ ಬೇಸ್ ಐತೆ ರೀ. ಈಗ ಭೂಮಿಯಾಗ ತಳ ನೋಡಿದ್ರೆ ನಮಗೆ ಆಗಲಿಲ್ಲ, ಅದು ಮ್ಯಾಲಿಂದ ನೋಡಿದೆ ಪರಮಾತ್ಮ ಏನೇ ನಮ್ಮ ಜರ ಬೇಸ್ ಮಾಡ್ಯಾನ್ರಿ. ಈಗ ತಾವು ಶ್ರೀಗಂಧ ಕೂಡ ಬೆಳೆದೀನಿ ಅಂತ ಹೇಳಿ ಹೇಳಿದ್ರಿ, ಅದರ ಅನುಭವ ಒಂದು ಸ್ವಲ್ಪ ಹೇಳ್ತೀರಿ ನಮಗೆ? ಎಷ್ಟು ಶ್ರೀಗಂಧ ಬೆಳೆ ಗಿಡಗಳದಾವ, ಯಾಕೆ ಶ್ರೀಗಂಧ ಬೆಳೀತಾ ಇದ್ದೀರಿ, ಏನೇನು ಮಾಡಿದ್ರಿ? ಈಗ ಶ್ರೀಗಂಧ ನೋಡಿ ಸರ, ನಾವು ಮೊದಲ ಅವು ಒಡ್ಡಿಗೆ ತೊಡೆ ಎದ್ದಿದ್ದು ರೀ ಶ್ರೀಗಂಧ, ಅದ್ರ ಬಟ್ಟೆ ನಮಗೆ ಏನು ಮಾಹಿತಿದ್ದಿಲ್ಲ. ಈಗ ಅದು ಕಡ್ಕೊಂಡು ಆದವನು ಒಯ್ತಿದ್ರು, ಮತ್ತು ರೈತನು ಒಯ್ದು ಬಿಡ್ತಿದ್ರು. ಹಿಂಗಾಗಿ ನಾವು ಅದನ್ನು ಹಂಚಿ ಸುಮ್ಮ ಕೂತಿದ್ದೆವು. ಮತ್ತು ನಮ್ಮ ಪಟ್ಟಣ ಶೆಟ್ಟಿ ಸರ್ ನಮ್ಮಲ್ಲಿ ಬರ್ಲಕ್ಕತ್ತಿದ್ರಿ ಸ್ವಲ್ಪ, ಅವರು ನಮ್ಮಲ್ಲಿ ಒಂದು 2-3 ಸಲ ಬಂದರು. ಬಂದ ಬಳಿಕ ಏನಂದ್ರು, ಈ ಕಣ್ಣಿ ಏನು ಮಾಡ್ತೀವಿ ಗಿಡಗಳೆಲ್ಲ, ಮತ್ತು ಒಂದು ದಂಡಿಗೆ ದೊಡ್ಡ ದೊಡ್ಡ ಗಿಡ ಇದ್ದಾವೆ, ಏನು ಮಾಡ್ತೀಯ ತಂದರು. ಏನು ಮಾಡಿದ್ರಿ ಸಾಹೇಬ್ರ, ಮತ್ತು ಕಡ್ಕೊಂಡು ಆದ್ರೆ ಹಿಡಿತಾರೆ, ಕಡ್ದವ್ರು ಹಿಡಿತಾರೆ, ಏನು ಮಾಡೋದು? ಮಗನಿಗೆ ಒಂದು 3 ಅಂಕಣ ಮನೆ ಹಾಕಿ ಕೊಟ್ಟೇನ್ರಿ ಅದ್ರ ಕಡ್ದಂದೆ. ಏ ಹಂಗೆ ಮಾಡ್ಲಕ್ಕೆ ಹೋಗಬೇಡ, ಒಂದು ನಾ ಒಂದು ನಿನಗೆ ಐಡಿಯಾ ಹೇಳ್ತೀನಿ, ಒಂದು ಇದು ಬರೆದು ಕೊಡ್ತೀನಿ, ನೀನು ಹಿಂಗೆ ಮಾಡೋಣ ಅಂದ್ರೆ. ನೋಡಿ ಸಾಹೇಬ್, ನಮಗೆ ಏನು ಗೊತ್ತಿಲ್ಲ, ಮತ್ತು ನಾವರ ಹಿಂಗೆ ಮಾಡೇವು, ಇನ್ನೊಂದು ತೊಡೆ ಗಿಡ ಉಳ್ದಾವ, ಇನ್ನೊಂದು 20-30 ಗಿಡ ಉಳ್ದಾವ, ಒಂದು ಮಾಡಿಸ್ರಿ ಸಾಹೇಬ್ರ ಅಂದೆ. ಯಾಕಾಗಲ್ದಾಗತ್ತೇಳಿ ನಮ್ಮ ಪಟ್ಟಣ ಶೆಟ್ಟಿ ಸರ್ ನಮ್ಮನ್ನು ಅಲ್ಲಿ ಆಫೀಸಿಗೆ ಕರೆದ್ರು, ಅದೇ ಹೋಗೋಣ, ಅದು ಒಂದು ಏನೋ ಲೆಟ್ರ್ ಬರೆದು ಕೊಟ್ಟು, ನಮಗೇನಿಲ್ಲ, ಅವ್ರು ಹೇಳಿದ್ರು ನಿಂತಲ್ಲಿ ಹೋಗು ಹಿಂಗೆ ಮಾಡು ಅಂತ. ನಮ್ಗೆ ಗೊತ್ತೇ ಇಲ್ಲ ಅದು, ಅವ್ರು ಎಲ್ಲಿ ಬರೆದ್ರು ಕೊಟ್ರೆ ಅವ್ರ ಚೀಟಿ ತೊಗೊಳೋಣ ಹೋಗಾವ. ಹೋಗಿ ಅದರಿಂದ ಒಂದು 6 ತಿಂಗಳು ತಿರುಗಾಡಿದ್ರಿ. 6 ತಿಂಗಳು ತಿರುಗಾಡಿದ್ರಿಗೆ ಗೌರ್ಮೆಂಟ್ದವರು ಅವರು ನಮಗೆಲ್ಲ DC ಅವರೇ ಲೈಸೆನ್ಸ್ ಕೊಟ್ಟರಿ. ಲೈಸೆನ್ಸ್ ಕೊಟ್ಟರು, ಮತ್ತು ಬಂದು ನಂಬರ್ ಹಾಕಿದ್ರು, ಅವರೇ ಬಂದು ಕಿತ್ಕೊಂಡು ಹೋದ್ರು. ಮುಂದೆ ನಮಗೇನದ ಅದ್ರದ್ದು ಅನುಕೂಲ ಆಯ್ತು ರೀ, ಅನುಕೂಲ ಆಗಿ ಅದ್ರ ರೊಕ್ಕ ಉಂಡೆ ರೀ, 1-2 ಲಕ್ಷ ರೂಪಾಯಿ ಎಲ್ಲ ಸಾಹೇಬರು ಎಲ್ಲ ಅದಕ್ಕೆ ಹೆಲ್ಪ್ ಆದ್ರೆ ನಮಗೆ. ಪಟ್ಟಣ ಶೆಟ್ಟಿ ಸರ್ ರೊಕ್ಕ ತರಿಸ್ಲಕ್ಕನ್ನು ಅಲ್ಲೆಲ್ಲ ಬೆಂಗಳೂರಕ್ಕೆ ಎಲ್ಲ ಅವರೆಲ್ಲ ಹೆಲ್ಪ್ ಮಾಡಿದ್ರೆ ನಮಗೆ. ಆಗಿ ಅದ್ರ ಸೇ ತಗೋತ್ರಿ, ಅದು ಸೇ ತೊಗೊಂಡು ಇಟ್ಟೇ ಬಿಡಬಾರ್ದು ಅಂತೇಳಿ 2,000 ಬಡ್ಡಿ ಮಾಡೇನಿ ರೀ ಈಗ ಈ ಸದ್ರಿ. ಅದಕ್ಕೆ 2,000 ಬಡ್ಡಿ ಮಾಡಿದ್ರು ಈಗ ಕುಂಟೇಶನ್ ದಾಮ್ ಅದಾವ್ರಿ ಈಗ. ಮತ್ತು ಅವು ಗೌರ್ಮೆಂಟು ಏನಂದ ರೀ, ಅದಕ್ಕೆ 1 ಲಕ್ಷತನ ಒಂದರ ಇದು ಮಾಡ್ತೇವೆ ಅಂತ ಹೇಳ್ಯಾರ ನಮಗೆ. ಈಗ 6 ವರ್ಷ ಆಗಲಿ ಆಗಣ ಏನದ, ಅದಕ್ಕೆ ಭದ್ರತೆ ಕೊಡ್ತೇವೆ ಅಂದ ರೀ. ನಾವು ಏನು ಮಾಡ್ಯಾವ್ರಿ ಈಗ, ನಮ್ಮ ಭದ್ರತೆ ಒಳಗೆ ನಾವು ನಾಯಿಗಳು ಚಲೋ ಸಾಕ್ಯಾವ್ರಿ, ಮತ್ತು ಅದರ ಸುತ್ತ ಬಿದಿರು ಕೊಟ್ಟೇನ್ರಿ, ಮತ್ತು ಲೈನು ಅಳವಡಿಸಿದ್ರಿ. ನಮ್ಮ ಭದ್ರತೆ ನಡೆದಿದ್ರಿ ಈಗ, ಇನ್ನು ಗೌರ್ಮೆಂಟ್ ಅವ್ರು ಏನು ಕೊಡ್ತಾರೆ ಅವರಿಗೆ ಗೊತ್ತ್ರಿ. ಆದರೂ ಮತ್ತು ಈಗ ಅದು ಶ್ರೀಗಂಧ ನಮಗೆ ಮಾತ್ರ ಒಳ್ಳೇದು ಅನಿಸ್ಬಿಟ್ಟದ ನೋಡ್ರಿ, ಯಾಕಂದ್ರೆ ಒಂದು ಗಿಡಕ್ಕೆ 1 ಲಕ್ಷ ಆಗ್ಬೋದು ರೀ. ಅದಕ್ಕೆ ಈಗ ಅದಕ್ಕೆ ನೀವು ಮಾಡಿದಂಥ ಖರ್ಚು ಎಷ್ಟು? ಈಗ ಒಂದು ಸಸಿ ನಡಬೇಕಾಯ್ತಪ್ಪ ಅಂತಂದ್ರೆ ಎಷ್ಟು ಅದರದ್ದು ರೇಟ್ ಬೀಳ್ತದೆ? ಮತ್ತು ಈಗ 2,000 ಬಡ್ಡಿ ಮಾಡಿನ ಅಂತಂದ್ರೆ ನೀವು, ಅದ್ರದ್ದು ಎಷ್ಟು ಖರ್ಚಾಯಿತು? ಮತ್ತು ಎಷ್ಟು ವರ್ಷಕ್ಕೆ ಅದು ಮಾರಾಟಕ್ಕೆ ಹೋಗ್ತದೆ? ಅದು ನೋಡ್ರಿ ಸಾಹೇಬ್ರ, ಈಗ ಅದ್ರ ಖರ್ಚು ಪರ್ಸ ಏನಿಲ್ಲರಿ. ಈಗ ಗೌರ್ಮೆಂಟ್ದವರು 3 ರೂಪಾಯಿ ಒಂದು ಅಗಿ ಕೊಡ್ತಾರೆ ರೀ, ಏನ್ರಿ, ಮತ್ತು 10 ಲಕ್ಷ 20 ರೂಪಾಯಿ ಕೊಡ್ತಾರೆ ರೀ ಸಂಘಟೆ. ರೈತಿಂದ ಅದ್ರ ಖರ್ಚು ಏನು ಸಂಘಟೆ ಇರಂಗಿಲ್ಲ ರೀ. ಹೆಚ್ಚಿಂದ ಅದಕ್ಕೆ 1-3 ತಿಂಗಳ ನೀರು ಹಾಕಿದ್ರೆ ಒಂದೊಂದು ಕಡಿಗೆ ಆಯ್ತು ರೀ. ಅದು ವರ್ಷದಾಗ 3 ತಿಂಗಳು ಇರ್ತೈತದ್ರಿ. ಅದು ಮುಂದೆ 10 ವರ್ಷ ನೀರೇ ಬೇಕಾಗಿಲ್ಲ ರೀ. ಅದಕ್ಕೆ 10 ವರ್ಷ ತನಕ ನೀರು ಬೇಕಾಗಿಲ್ಲ. ಅದರೊಳಗೆ ಸೀತಾಫಳ ಕೊಟ್ಟೇನ್ರಿ ನಾನು, ಸೀತಾಫಳಕ್ಕೂ ನೀರು ಹತ್ತಂಗಿಲ್ಲ ರೀ. ಮತ್ತು ಮೈನ್ ಗಿಡ ಕೊಟ್ಟೇನ್ರಿ, ಅದಕ್ಕೆ ಅದನ್ನು ನಿಸರ್ಗ ಬೆಳೆ, ಅದಕ್ಕೂ ನೀರು ಹತ್ತಂಗಿಲ್ಲ. ಆದರೂ ಇಂಥ ಬೆಳೆಗಳು ಮಾಡ್ಕೋತ ಹೋಗಿದ್ದಿಂದ ನಮ್ಗೆ ಶ್ರೀಗಂಧ ಬೇಸ್ ಅನಿಸಿದ್ರಿ. ಈಗ ನೋಡ್ರಿ, ನಮ್ಮ ಬೇಸಿನ ದಮ್ಮ ಅದಾವ ನೋಡ್ರಿ, ಈಗ ಇಟ್ಟಿಟ್ಟಾಗ ಪಿಂಡ್ ಆಗ್ಯಾವ ನಮ್ಮ, ಈಗ ಕುಂಟೇಶನ ದಮ್ ಆಗ್ಯಾರಿ. ಮತ್ತು ಈಗ ರೈತರು ನೀರಿಲ್ಲ, ರೈತರಿಗೆ ಅದು ಅನುಕೂಲ ರೀ. ಅದು ಈಗ ನೀರು ಬೇಕಪ್ಪ ಅಂದ್ರೆ ಈಗೇನು ಗೌರ್ಮೆಂಟ್ ಮತ್ತು ಅದಕ್ಕೆ ದುಡ್ಡು ಕೊಡ್ತದೆ ರೀ. ಹ್ಯಾಂಗೆ ಕೊಡ್ತದೆ? ವರ್ಷಕ್ಕೆ ಒಂದು ಗಿಡಕ್ಕೆ 60 ರೂಪಾಯಿ ಹಾಕ್ತಾರೆ, 3 ವರ್ಷ ಕೊಡ್ತಾರೆ ನಮಗೆ. ಅದಕ್ಕೆ 3 ವರ್ಷ ಆದ ನಂತರ ಕೊಡಂಗಿಲ್ಲ ರೀ. ಈ ಸದ್ ನೋಡ್ರಿ, 1 ಎಕರೆಕ್ಕೆ ಒಂದು 700 ಬಡ್ಡಿ ಕುಂದಿರ್ತದೆ ರೀ. ಅದು 700 ಹೇಳೋದ್ರೆ ನಮ್ಗೆ 2,000 ಬಡ್ಡಿಗೆ 3 ಎಕರೆ ಜಮೀನು ಹೋಗ್ಯಾರ ಅಂತ. 3 ಎಕರೆ ಜಮೀನು ಹೋಗ್ಯಾದ ನನಗೆ ಮೊನ್ನೆ 1 ಲಕ್ಷ ರೂಪಾಯಿ ಬತ್ತರಿ ಅದ್ರದ್ದು. ಈಗ ರೀ, ಮೊದಲ 60,000 ರೂಪಾಯಿ ಕೊಟ್ಟಿದ್ರಿ, ಮೊನ್ನೆ 1 ಲಕ್ಷ ರೂಪಾಯಿ ಹಾಕ್ಯಾರ್ರಿ. ಮತ್ತು ಇನ್ನೂ 1 ವರ್ಷ ಕೊಡ್ತೇವೆ ಅಂತ ಹೇಳ್ತಾರೆ. ಆದರೂ ರೈತರಿಗೆ ಅದು ಮಾಡೋದು ಭಾಳ ಅನುಕೂಲ ನೋಡ್ರಿ. ಯಾಕಂದ್ರೆ ಗೌರ್ಮೆಂಟ್ ತಾಬಲಿರ್ತಾರೆ, ನಮ್ದು ಏನು ಜಬ್ದಿರಲ್ರಿ. ಈ ಸದ್ದು ನಮ್ಮಲ್ಲಿ ನೋಡ್ರಿ, ತಿಂಗಳಿಗೆ ಒಮ್ಮೆ ಬಂದು ಸಿಬ್ಬಂದಿ 5 ಹೋತಾನ, ಇಬ್ಬರು ಅವರು ಬಂದು ಗೌರ್ಮೆಂಟ್ ಇದ್ರು ಅರಣ್ಯ ಇಲಾಖೆಯವರು ಬರ್ತಾರೆ ರೀ. ಬಂದು ಅದು ನೋಡಿಕೊಂಡು ಯಾವ ಗಿಡ ಹೋಗ್ಯಾವ, ಯಾವ ಗಿಡ ಇಲ್ಲ, ಮತ್ತು ಏನಾರು ಗಿಡಕ್ಕೆ ತೊಂದರೆ ಆಗ್ಯದನು, ಹಿಂಗೆಲ್ಲ ಅವರು ಕಾಯ್ತಾರೆ ರೀ. ಆದರೂ ಕಾಯ್ದ್ರು ನಾವು ರೈತರು ಭದ್ರವಾಗಿರ್ಬೇಕು ರೀ. ಅವ್ರು ಕಾಯ್ತಾರೆ ಅಂತೇಳಿ ಅವ್ರ ಮೇಲೆ ಬಿಡ್ಲಕ್ಕೂ ಬರಂಗಿಲ್ಲ ರೀ. ನಾವು ಹ್ಯಾಂಗೆ ಒಂದು ಇದ್ರ ಮೇಲೆ ಇರಬೇಕು ಹಂಗೆ ಇರ್ಬೇಕು ನೋಡ್ರಿ. ಅಂದ್ರೆ ಅದು ರೈತಗೆ ಶ್ರೀಗಂಧ ಮಾಡಿದಕ್ಕೂ ಅದು ಈಗ ರೈತ ಕೋಟಿಗಟ್ಟೆ ಗಿಡಿಸ್ಬೇಕಾದ್ರೆ ಯಾವ ಬೆಳಿಗ್ಗೆ ಕೋಟಿಗಟ್ಟಲೆ ಆಗಂಗಿಲ್ಲ ರೀ. ಈ ಸದ್ಯ ಏನಿದೆ ಶ್ರೀಗಂಧ ಹತ್ತಂದ್ರೆ ನಾವು ಕೋಟಿಗಳಿಗೆ ಎಣಿಸ್ತಾನ ರೊಕ್ಕ ರೀ. ಈಗ ಇಲಾಖೆಯ ಸೌಲಭ್ಯ ಏನು ಬರ್ತದಲ್ಲ, ಅದು ದುಡ್ಡಿರ್ಬೋದು ಅಥವಾ ಇಂಥದ್ದು ಬೇರೆ ವಿಚಾರ ಇರ್ಬೋದು, ನಿಮಗೆ ಕಾಲಕಾಲಕ್ಕೆಲ್ಲ ಸರಿಯಾಗಿ ಸಿಗ್ತಾ ಇದೆ? ಹ್ಞೂ, ಎಲ್ಲ ಸರಿಯಾಗಿ ಸಿಗ್ತಾರೆ ಸರ್. ಅದು ಈ ಸದ್ಯನ ಮೋದಿ ದುಡ್ಡು ECHA ಪ್ಯಾಕೇಜ್ ಅಂತ ಬಿಡ್ತಾನೆ ರೀ. ECHA ಪ್ಯಾಕೇಜ್ ಅಂದ್ರೆ ಹೆಂಗ್ರಿ, ರೊಕ್ಕ ಬಕ್ಳದ್ದು ಅಂದ್ರೆ ಬಕ್ಳ ಸಿಗ್ತದೆ, ಅದು ಮಡದಾಗ ಪ್ರಸಾದ ಇದ್ದಂಗೆ ನಮಗೆ. ಒಮ್ಮೆ ಕೈಲನ್ನು ಕೊಟ್ಟು ಬಿಡ್ಬೋದು, ಒಮ್ಮೆ ಕುಂದರಿಸಿ ಉಣಿಸ್ಬೋದು. ಅದು ಹಂಗಾಗಿ ನಮಗೆ ರೊಕ್ಕ ಭಾಳ ಇದ್ದಂದ್ರೆ ಒಂದು ಗಿಡಕ್ಕೆ 100 ರೂಪಾಯಿ ಬಿಡ್ತಾರೆ, ರೊಕ್ಕ ಕಮ್ಮಿ ಇದ್ದಂದ್ರೆ 50-60 ರೂಪಾಯಿ ಹಿಂಗೆ ಬಿಡ್ತಾರೆ ರೀ. ವಿಶೇಷ ಪ್ಯಾಕೇಜ್ ಅಂಕ ರೈತಕ್ಕೆ ಬಂದೇ ಬರೋದ್ರಿ ಅದು. ನಾವು ವಿಶೇಷ ಪ್ಯಾಕೇಜ್ ಒಂದು ವರ್ಷ ತಿಂದೀನಿ ರೀ, ಆದ್ರೆ ಈ ವರ್ಷ ಏನು ಅರಣ್ಯ ಇಲಾಖೆ ರೊಕ್ಕ ಇಲ್ಲ ನಮ್ಗೆ ಬಂದಿಲ್ಲ. ಒಂದು ವರ್ಷ ಮೋದಿ ಹಾಕಿದ್ರೆ ನಮಗೆ ನಮ್ಮ ಅಕೌಂಟ್ಗೆ ಸೀದಾ ರೊಕ್ಕ ಬಂದ್ಬಿಡ್ತಾವ. ಆದ್ರೆ ಶ್ರೀಗಂಧ ಹಚ್ಚಿ ರೈತಿಗೆ ಯಾವತ್ತೂ ರೊಕ್ಕ ನೋಡ್ರಿ. ಈಗ ಎಷ್ಟು ವರ್ಷ ಅದನ್ನು ಬೆಳೆಸಬೇಕು ಅಂತ ಹೇಳಿ ಹೇಳ್ಯಾರ? ಅದು ನನ್ನ ಅಂದಾಜಕ್ಕೆ ರೀ, ನಾನು ಮೊನ್ನೆ ಮೊದಲು ಕಳಿಸಿದ್ದು 10 ವರ್ಷದ ಗಿಡ ಇದ್ದು ರೀ, ಈಗ ಇವು ನಾನು ಹಚ್ಚಿ 4 ವರ್ಷ ಆಗ್ಬೋದು ರೀ, ಇನ್ನೊಂದು 4-5 ವರ್ಷನಾಗ ಕಳಿಸ್ಬೇಕನ್ನೋ ಅಂದಾಜನಾಗ ಅದೀನಿ ರೀ. ಇವು ಅಂದ್ರೆ ಒಂದು 10 ವರ್ಷದ ತನ ನೀವು ನೋಡ್ಬೇಕಾಗ್ತದೆ, ಕಾಯ್ಬೇಕಾಗ್ತದೆ, ಅಗದಿ ಎಚ್ಚರಿಕೆಯಿಂದ ನೋಡ್ಕೊಳ್ಬೇಕಾಗ್ತದ. ಎಚ್ಚರಿಕೆಯಿಂದ ನೋಡ್ಕೋಬೇಕ್ರಿ. ಈಗ ಎಚ್ಚರಿಕೆ ಅಂದ್ರೆ ಏನ್ರಿ, ಈ ಸದ್ದು ನಾವು ಮಕ್ಕಳು ಹಡ್ದೇವಪ್ಪ ಅಂತ ತಿಳ್ಕೊರಿ. ಮಕ್ಕಳು ಹಡ್ದಿಂದ ನಾವು ಸುಮ್ಮ ಹಂಗೆ ಬಿಡ್ತೇವೆ, ಹ್ಯಾಂಗ ಅವ್ರಿಗೆ ಜಾಪನ್ ಮಾಡಿ ಲಗ್ನ ಮಾಡಿ ತಾಳಿ ಕಟ್ಟಿ ಕೊಡ್ತೇವೆ, ಹಂಗೂ ಇದ್ರದ ಕೆಲಸ ರೀ. ಈಗ ಶ್ರೀಗಂಧ ಹಚ್ಚ ರೈತರನ್ನ ಹೊಡಿತಾರ ಹೊಡಿತಾರ ಮತ್ತೆ ನಾವು ಮಕ್ಳು ಹಡ್ಲಾರಿ ಬಿಡ್ತಾರೆ, ಇದುರ್ತಾರಿ ಮಕ್ಳು ಬೇಕಿ ಇಲ್ಲ. ಹಂಗಿದು ಶ್ರೀಗಂಧ ಮಕ್ಳಿದ್ದಂಗ. ಈಗ ಹೆಣ್ಮಕ್ಳು ಹುಟ್ಟಿಯಪ್ಪ ಓಡಿಸ್ಕೊಂಡು ಹೋಗ್ತಾರ ಅಂದ್ರೆ ಯಾಕೆ ಅವ್ರು ಓಡಿ ಹೋಗಿದ್ರೆ ನಾವು ಮದುವೆ ಮಾಡಿ ಕೊಟ್ರ ಅದ್ರ ರೈತನಲ್ಲಿ ಬೇಕ್ರಿ. ಅದಕ್ಕೆ ನಾವು ಈ ಶ್ರೀಗಂಧ ಹಚ್ಚೇವಪ್ಪ ಅಂತಂದ್ರೆ ಅದ್ರ ಮೇಲೆ ನಮ್ಮ ಜವಾಬ್ದಾರಿ ಬೇಕು. ಇಲ್ಲ ಬಿಟ್ಟು ಕೆಜಿಂದ ಹೋಗಿ ಯಾಕಡ್ರಿ ಯಾರು 50-50 ಲಕ್ಷ ಕೇಳಿದ್ರು, ಕೋಟಿ ಕೇಳಿದ್ರು, ನಮ್ಮ ಮೊದಲೊಮ್ಮೆ ಕೇಳಿದ್ರು, ಕೇಳ್ರಿ ಸಾಹೇಬ್ರಿ ಹಿಂಗೆ ನಮ್ಮ ಮೊದಲ ಗಿಡಗಳಿದ್ದು ಏನು ನಿಮ್ಗೆ 25,000 ರೂಪಾಯಿ ಕೊಡ್ತೇವೆ ಒಂದು ಕಿಲೋಕ್ಕೆ ಅಂದರು, ನಾವು ಕೊಡಂಗಿಲ್ಲ ಅಂದೇರಿ. ಯಾಕಂದ್ರೆ ರೊಕ್ಕ ಕೊಡೋರಲ್ಲ ಅವರು. ಹಿಂಗಾಗಿ ನಾನು ಗೌರ್ಮೆಂಟ್ ಕೇಳಿದ್ರಿ, ಗೌರ್ಮೆಂಟ್ ದುಡ್ಡು ನಮ್ಗೆ ಸಾಹೇಬ್ರು ಹೆಲ್ಪ್ ಮಾಡಿ ತೆಗೆದು ಕೊಟ್ರಿ. ಏನ್ರಿ ನಮಗ್ರಿ ಏನು ಗೊತ್ತಿಲ್ಲ, ಯಾಕಂದ್ರೆ ಅದು ನಮ್ಮ ಜೀವನದಾಗ ಅದು ಸದ್ದ ಒಂದು ಬೆಳಕು ಮಾಡಿದ್ರೆ ನಮಗೆ ಸಾಹೇಬ್ರು. ಇಲ್ಲಿಕಂದ್ರೆ ನೋಡ್ರಿ, ಈಗ ಅದು ಕಡಿದು 3 ಅಂಕಣ ಮನೆ ಹಾಕಿದ್ದೆ, ಮತ್ತು ಆ 3 ಅಂಕಣ ಮನೆ ಪಾಡೋ ಏನು ಸದ್ದ ಕಡ್ದು ಕಳಿಸ್ದೇವು 2 ಲಕ್ಷ ಮ್ಯಾಲೆ ಚಿಲ್ಲರ್ ಬತ್ತರು ಹಾಕ್ರಿ. ಮತ್ತು ಅದ್ರದ್ದು ನಿಮ್ಗೆ ಮುಂದೆ ಎಷ್ಟು ಅನುಭವ ಆಯ್ತಲ್ಲ ರೀ ನಮಗೆ, 1 ರೂಪಾಯಿ ಕಾಣಲಾರ ಗಿಡಗಳವು. ಅದಕ್ಕೆ ಅದು ಮಾಡೋದು ಭಾಳ ಒಳ್ಳೇದು ನೋಡ್ರಿ. ಆದ್ರೆ ನಮಗೇನಂತಾರೆ ರೈತರು, ಏನು ಹುಚ್ಚರಂಗ ಸರಿಗಂದ ಮಾಡಿಟ್ಟ ಮಾಡಿಟ್ಟ ಅಂತಾರೆ. ನಾವು ಅದು ಒಂದು ಹುಚ್ಚಿನ ಆಗ್ಯಾವೇನಂತೀನಿ ನಾವೆಲ್ಲರೇ. ಬರೋಬ್ಬರಿ ಕಣ್ಣಿಯವ್ರ ನೀವು ಹೇಳೋದು, ಆದ್ರೆ ಎಲ್ಲದಕ್ಕೂ ಕಾಯ್ಬೇಕು ನಮ್ಮ ರೈತರು ಅಂತಂದ್ರೆ. ಈ ತಮ್ಮ ಬೆಳೆ ಯಾವುದೇ ಬೆಳೆ ಇದ್ರು ಕಾಯ್ಬೇಕಾಗ್ತದೆ. ಆದ್ರೆ ಈ ಶ್ರೀಗಂಧ ಬೆಳೆದುಕೊಳ್ಳಿ ಏನಾಗ್ತದೆ, ಸಾಮಾನ್ಯವಾಗಿ ಏನು ರೈತರಿಗೆ ಟೆನ್ಷನ್ ಇರುವುದಿಲ್ಲ, ಆ ಟೆನ್ಷನ್ ಶ್ರೀಗಂಧ ಬೆಳೆದ್ರೆ ಶುರು ಆಗ್ತದೆ, ಅದಕ್ಕೆ ಬೇಡ ಅಂತಂತಾರೆ. ಮತ್ತು ಉಳಿದವ್ರು ಏನು ಹೇಳ್ತಾರೆ ಇದ್ರ ಬಗ್ಗೆ? ಈಗ ಉಳಿದವ್ರು ಏನು ಹೇಳ್ತಾರೆ, ಈಗ ಮಾಡಿದ್ರೆ ಚಲೋ ತೋ ಬರತ್ತಾರ, ಮಾಡ್ಲಿಕ್ಕೆ ಚಲೋ ತೋ ಬರತ್ತಾರ. ನಮ್ಮ ಅನಿಸಿಕೆಯನ್ನು ರೈತ ಶ್ರೀಗಂಧ ಮಾಡಬೇಕು, ಯಾಕಂದ್ರೆ ಗೌರ್ಮೆಂಟ್ ತಾಬಿಲಿ ಇದ್ದಂಗವ. ಈ ಸದ್ದು ನಿಮಗೆ ಬಂದಕ್ಕೆ ಪಿಸ್ತಲ ಕೊಡಬೇಕಾದ್ರೆ ಯಾರು ಕೊಡ್ತಾರೆ ರೈತರು? ನೋಡಿ ಹೇಳ್ರಿ, ಈಗ ಅದು ಎಲ್ಲರಿಗೂ ಆಗುವ ಮಾಡುವಂಥ ಸಾಧ್ಯತೆಗಳು ಅದಾವ ಅಂತೀರಿ? ಎಲ್ಲರೂ ಮಾಡ್ಬೋದು ರೀ, ಎಲ್ಲರೂ ಮಾಡುವಂಥದ್ದು. ಈ ಸದ್ದು ಸಾದಾ ಮನುಷ್ಯಾಗ ಬಂದಕ್ಕೆ ಪಿಸ್ತಲ ಕೊಡ್ತಾರೇನ್ರಿ? ಈ ಸದ್ದು ನಾವು ಪಿಸ್ತಲ್ ತಗೋ ಬಂದಕ್ಕೆ ತಗೋ ಎಲ್ಲ ನಮಗೆ ಈ ಸದ್ದು ನಮ್ಗೆ ಲೈಸೆನ್ಸ್ ಆದ ಈಗ ಹೌದಲ್ರಿ? ಅದಕ್ಕೆ ಮತ್ತು ಈಗ ಕಾಲಕಾಲಂತರ ತಮ್ಮ ಮನೆಗಳದಾಗ ಇವೆಲ್ಲ ಉಳಿತಾವ. ಈಗ ಹ್ಯಾಂಗೆ ಕೊಡಲಿ ಬೆಡಿಗೆ ಓಡಾಡ್ತಾವ, ಅವ್ರ ಮನೆಗೆ ಈಗ ಓಡಾಡ್ಬೇಕಾತಾವ. ಆದ್ರೆ ರೈತನು ಹಂಗೆ ಇರಬೇಕು. ಅದು ಎದಕ್ಕೆ ಹೊಡೆದು, ಅದಕ್ಕೆಲ್ಲ ಗೋಳಿ ಅಂತ ಒಯ್ದು ಹೊಳೆಯವ್ರು ಕೊಡ್ಬೇಕು ರೀ. ಯಾಕಂದ್ರೆ ಮನ್ ನಮ್ಮಲ್ಲಿ ಸಾಹೇಬ್ರು ಒಂದು ಎಲ್ಲ ಡಿಸ್ಕಸ್ ಮಾಡಿ ಹೋಗ್ಯಾರಿ, ಅದಕ್ಕೆ ನಾಳೆ ನಾವು ಇದು ಮಾಡ್ಬೇಕಂತ ಮಾಡೇವ್ರಿ. ಏನು ಆದರೂ ಮಾಡೋದು ಒಳ್ಳೇದು ನೋಡ್ರಿ. ಯಾರು ಶ್ರೀಗಂಧ ಮಾಡ್ತಾರೆ ಅವ್ನು ಕೋಟಿ ಎಣಿಸೋದು ಗಟ್ಟಿ ರೀ. ಇವೆಲ್ಲ ಮತ್ತು ಯಾವ ಬೆಳೆಗಳು ಈ ಸದ್ ನೋಡ್ರಿ, ಅಲ್ಪ ಸ್ವಲ್ಪ ಮಳೆ, ಅಲ್ಪ ಸ್ವಲ್ಪ ಮಳೆಗೆ ಇವು ಯಾವಾರೇ ಮಾಡಿದ 3 ತಿಂಗಳು ಬೆಳೆ ಅಂಕ್ರಿ ಅವು ಬರೋಂಗಿಲ್ಲ. ಮತ್ತು ಇವು ದ್ರಾಕ್ಷಿ ದಾಳಂಬರಿಗೆ ಕಂಡಬಿಟ್ಟು ನೀರು ಬೇಕು ಅವಕ್ಕೆ. ಹೌದಲ್ರಿ, ನೀರು ಬೇಕು, ಖರ್ಚು ಬೇಕು. ಇದೇನದು ಬಡವ್ರು ಬದುಕಲ್ಲ, ಸುಮ್ಮನೆ ಈಗ ಒಂದು ಮಾಡಿತ್ತ ತಿಳ್ಕೊ, ಒಂದು 6 ತಿಂಗಳು ನೀರು ಹಾಕಿಬಿಟ್ರೈತು 10 ವರ್ಷ ಹೋಯ್ತಲ್ರಿ ಅದು. ಮತ್ತು 10 ವರ್ಷ ಅದಕ್ಕೆ ರೀ, ಈಗ ಹ್ಯಾಂಗೆ ಅದು ಗೊತ್ತೇನು ರೀ? ಅವಾಗ ನಾ ಮಾರೋವಾಗ 10,000 ರೂಪಾಯಿ ಕೆ ಜಿ ಇತ್ತು, ಈಗ 30,000 ರೂಪಾಯಿ ಕೆ ಜಿ ಆಗ್ಯದ ರೀ. ಈಗ ಡಿಮಾಂಡ್ ಹೆಚ್ಚಾಯ್ತು ರೀ. ಆ ಸರ್ ಅಂದ್ರೆ ನಮಗೆ ಪಟ್ಟಣ ಸೈಡ್ ಸರ್ ಏನಂದ್ರು, ನೋಡಿ ಕಣ್ಣಿ ಹೆಚ್ಚದ್ಯಪ್ಪ ಅಂದ್ರೆ ಏನು ಕಮ್ಮ ಆಗ್ತದೋ ಹೆಚ್ಚು ಆಗ್ತದೋ ಅಂದರು, ಹೆಚ್ಚೇ ಆಗಿಬಿಟ್ಟದ ಅದು. ಅದೇನೋ ಮತ್ತು ರೈತರ ದೈವ, ಆದ್ರೆ ಅದು ನಮ್ಮ ಲೈಸೆನ್ಸ್ ಇದ್ದಿಲ್ಲ. ಅದೇನೋ ಮ್ಯಾಲೆ ಇವು ಐತಿ ಬೆಟ್ಟದ ಮುತ್ತೇರು ಸಾಧು ಸಂತ ಪುರುಷರದಿಂದ ನಮಗೆ ಅದು ಲೈಸೆನ್ಸ್ ಸಿಕ್ತರಿ. ಅದು ಏನ್ರಿ ರೈತರಿಗೆ ಲೈಸೆನ್ಸ್ ಸಿಗ್ಬೇಕಾದ್ರೆ ಇಲ್ಲಿ ಬೆಟ್ಟ ತದ್ರಿ ಜಂಬಿಗೆ ಬಲ್ಲಿ, ಅಲ್ಲಿ ಪುರಸ್ವಾಮಿ ಬೆಟ್ಟಕ್ಕೆ ಅದಾರ ಮುತ್ತಾರ ಅವ್ರು ನನಗೆ ಪರಿಚಯ, ಅವರು ಹೆಲ್ಪ್ ಆದ್ರೆ ಅವಾಗ ನೀ ಮಾಡ್ಕೋತ ಹೋಗ್ಬೋದು, ಮಾರ್ದರ್ಶನ ಅವರೇ ಕೊಟ್ರೆ ನನಗೆ, ಹಿಂಗೆ ಹೋಗಪ್ಪ ಇಂತಲ್ಲಿ ಆದರೂ ಆತದ ಅಂಥೇಳಿ ಅವ್ರು ಮತ್ತು ಮೊದಲು ಮಾಡಿದವ್ರೇ ಅವರೇ ರೀ. ಅಲ್ಲಿ ಹೋಗಿ ಆ ಪೂರ ಸಾಧುರೆಲ್ಲ ಬೆಂಗಳೂರಿಗೆ ಕೊತ್ತು ಲೈಸೆನ್ಸ್ ತೆಗೆಸಿದ್ದು, ಇದೆಲ್ಲ ನಮಗೆ ಅನುಕೂಲ ಆಗಿತ್ತು ರೀ. ಈಗ ನಿಮ್ಮ ಮಾತು ಕೇಳಿ ಅಥವಾ ನೋಡಿ ನಾವು ಬೆಳಿಬೇಕು ಅಂಥೇಳಿ ಎಲ್ಲರೂ ತಯಾರಾದ್ರಂತಂದ್ರೆ ಅವರಿಗೆ ಸರಳವಾಗಿ ಎಲ್ಲ ಕೆಲಸಗಳಾಗ್ತಾವ ಅಂತೀರಿ? ಆತವಲ್ರಿ, ಗೌರ್ಮೆಂಟೇ ಈಗ ಬೆನ್ನ ಎತ್ತಿಬಿಟ್ಟದ್ರಿ. ಈಗ ಅಗಿ ಪುಕ್ಕಟ್ಟು ಕೊಡ್ತದೆ, ಮತ್ತು 10,20,000 ರೂಪಾಯಿ ಕೊಡ್ತಾರೆ, 10-50 ರೂಪಾಯಿ ಹಾಕ್ತಾರೆ, 3 ಸತಿ ರೊಕ್ಕ ಹಾಕ್ತಾರೆ. ಯಾಕೆ ಅನುಕೂಲ ಆಗಲ್ಲ ರೈತರಿಗೆ ರೀ? ಮತ್ತು ಯಾವುದು ಕೊಡಂಗಿಲ್ಲ, ಸೀತಾಫಳ ಶ್ರೀಗಂಧ ಹೆಬ್ಬೆವ ಬಿದ್ರಿಗೆ ಕೊಡ್ತಾರೆ, ಮತ್ತು ದಾಳಂಬರಿ ಹತ್ತಿರ ರೊಕ್ಕ ಕೊಡಂಗಿಲ್ಲ, ದ್ರಾಕ್ಷಿ ಹತ್ತಿರ ರೊಕ್ಕ ಕೊಡಂಗಿಲ್ಲ, ಮಾವು ಹತ್ತಿರ ಕೊಡಂಗಿಲ್ಲ. ಮತ್ತು ಇವಕ್ಕೆ ಯಾಕೆ ಕೊಡ್ತಾರೆ ರೀ? ರೈತ ಮುಂದಕ್ಕೆ ಬರಲೇ ಕೊಡ್ತಾರಲ್ಲ ರೀ ಇವು. ಮತ್ತು 3 ವರ್ಷ ರೊಕ್ಕ ಸಿಗ್ತಲ್ಲ ರೀ ರೈತಗೆ, 3 ವರ್ಷ ರೊಕ್ಕ. ಈ ಸದ್ದ 1 ಎಕರೆದಾಗ ನಾವು ತೊಗರಿ ಹಾಕ್ದೆ ತಿಳ್ಕೊರಿ, ತೊಗರಿ ಹಾಕೋರು 2 ಚೀಲ ಬೆಳೆದ್ರೆ ಎಷ್ಟಾಯ್ತು? ಅದು ಭಾಳ ಅಂದ್ರೆ 10,000 ರೂಪಾಯಿ ಆಯಿತು. ಈಗ ವರ್ಷಕ್ಕೆ 10,000 ರೂಪಾಯಿ ಇಡ್ರಿ, ಒಮ್ಮೆ ಕೊಡ್ತಾರಲ್ಲ ರೀ 10 ವರ್ಷದವರು. ಮೂರು ವರ್ಷ ಆಗತ್ತೆ ಸಾ, ಆದ್ರೆ ಎಷ್ಟು ಹೊಲದ ಕಿಮ್ಮತ್ತೆ ಕೊಟ್ಟಿರ್ತಾರಲ್ಲ ನಾವು ಬೆಟ್ಟು ಬೆಳಿತಂಡೋದು, ಅದಕ್ಕೆ ರೈತ ಅದು ಮಾಡ್ಬೋದ್ರಿ, ಅದು ಮಾಡಿದ್ರೆ ರೈತಗೆ ಅದು ಚಲೋನ ಆತಾರೆ ಸಾಹೇಬ್ರೆ. ಒಳ್ಳೇದು ವಿಠಲ್ ಕಣ್ಣಿ ಅವರ, ಈಗ ನಿಮ್ ಜೋಡಿ ಯಾರಾದ್ರೂ ಮಾತಾಡ್ಬೇಕಂದ್ರೆ ಅವರಿಗೆ ನಿಮ್ಮ ಮೊಬೈಲ್ ನಂಬರ್ ಕೊಡ್ತೀರಿ? 99 72 53 54. ಆತ್ಮೀಯರೆ, ವಿಠಲ್ ಕಣ್ಣಿ ಅವರು ತಮ್ಮ ಮೊಬೈಲ್ ನಂಬರ್ ಅನ್ನು ಹೇಳಿದ್ದಾರೆ, ಅದನ್ನ ನಾನು ಇನ್ನೊಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9 9 7 2 5 0 5 5 9 4 ಈ ನಂಬರ್ನ ಸಂಪರ್ಕ ಮಾಡಿ ಅವರ ಅನುಭವಗಳನ್ನ ತಾವು ಪಡ್ಕೊಳ್ಬಹುದು. ಒಳ್ಳೇದು ವಿಠಲ್ ಕಣ್ಣಿಯವರೇ, ಇಲ್ಲಿ ತನಕ ನಮ್ಮ ರೈತ ಬಾಂಧವರಿಗೆ ಯಾವ ರೀತಿ ನಮಗ ನಿಸರ್ಗ ಕೊಟ್ಟಿದೆ ನೀರು, ಆ ನೀರನ್ನ ಯಾವ ರೀತಿ ನಾವು ಬಳಸಿಕೊಂಡು ನಮ್ಮ ಜೀವನವನ್ನ ಸಮೃದ್ಧಗೊಳಿಸಿಕೊಳ್ಳಬಹುದು ಅನ್ನೋದ್ರ ಬಗ್ಗೆ ಸಾಕಷ್ಟು ತಮ್ಮ ಅನುಭವಗಳನ್ನ ಹಂಚಿಕೊಂಡಿದ್ದೀರಿ. ಅದ್ರ ಜೊತೆಗೆ ಈಗೇನು ಇತ್ತೀಚಿನ ದಿವಸದೊಳಗ ಹೊಸ ಬೆಳೆ ಅಂತೇಳಿ ನಾವು ಕರೀತಾ ಇದ್ದೀವಿ, ಇಲ್ಲಿ ತನಕ ನಮ್ಮ ರೈತರಿಗೆ ಕೆಲವು ವರ್ಷಗಳ ಹಿಂದಿನ ತನಕನೂ ಶ್ರೀಗಂಧ ಬೆಳೆಯುವಂತಹ ಒಂದು ಪರ್ಮಿಷನ್ ನಮ್ಮ ರೈತರಿಗೆ ಇರಲಿಲ್ಲ. ಆದ್ರೆ ಈಗ ಸರ್ಕಾರ ಅದರ ಮೇಲೆ ವಿಶೇಷವಾದಂತಹ ಒಂದು ಒತ್ತು ಕೊಟ್ಟು ಎಲ್ಲಾ ಪರ್ಮಿಷನ್ ಕೊಡುವಂತಹ ಒಂದು ಕೆಲಸವನ್ನ ಮಾಡ್ತಾ ಇದೆ. ಅದನ್ನು ಬೆಳೆದು ಸಹಿತ ನೀವು ನಿಮ್ಮ ಜೀವನವನ್ನ ಪ್ರಗತಿ ಪಥದತ್ತ ಕೊಂಡೊಯ್ಯಬಹುದು ಅನ್ನುವಂತಹ ವಿಚಾರಗಳನ್ನ ಬಹಳ ವಿಸ್ತಾರವಾಗಿ ಹಂಚಿಕೊಂಡಿದ್ದೀರಿ, ಅದಕ್ಕೆ ತಮಗ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ವಿಜಯಪುರ ತಾಲೂಕು ಆಹೇರಿ ಜಂಬಗಿ ಗ್ರಾಮದ ವಿಠಲ್ ಸಾಯಿಬಣ್ಣ ಕಣ್ಣಿಯವರೊಂದಿಗೆ ಕೃಷಿಯಲ್ಲಿ ನೈಸರ್ಗಿಕ ಸಂಪನ್ಮೂಲಗಳ ಬಳಕೆ ಕುರಿತು ಸಂದರ್ಶನವನ್ನು ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ಡಾ ಸೋಮಶೇಖರ್ ಎಸ್ ರುಳಿ. ಬನ್ನಿ, ಡೆಂಗಿ ಮತ್ತು ಚಿಕನ್ಗುನಿಯಾ ತಡೆಗಟ್ಟೋಣ. ರೋಗ ಲಕ್ಷಣಗಳು: ಇದ್ದಕ್ಕಿದ್ದಂತೆ ತೀವ್ರ ಜ್ವರ, ಮೈಕೈ ನೋವು ಮತ್ತು ಕೀಳು ನೋವು, ತೀವ್ರವಾದ ತಲೆನೋವು, ಹೆಚ್ಚಾಗಿ ಹಣೆ ಮುಂಭಾಗ, ಕಣ್ಣಿನ ಹಿಂಭಾಗದ ನೋವು. ಈ ರೋಗ ಲಕ್ಷಣಗಳು ಕಂಡುಬಂದಲ್ಲಿ ನಿಮ್ಮ ಹತ್ತಿರದ ಆಸ್ಪತ್ರೆಗೆ ತಕ್ಷಣ ಸಂಪರ್ಕಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. ಹಮ್ನೆ ಫಸಲ್ ಬಿಮಾ ಯೋಜನಾ ಕೋ ಅಧಿಕ ಪ್ರಭಾವಿ ಬನಾಯ, ಉಸ್ಕೆ ದಾಯರೆ ಮೇ ಜಾದಾ ಕಿಸಾನೋ ಕೋ ಲಾಯೆ. ನಹೀ ಹೈ ಡರ್ ನಹೀ ಫಿಕರ್, ಮಿಲಿ ಹಮೇ ನಯೀ ಡಗರ್, ಫಸಲ್ ಕಾ ಕರ್ವಾ ಕೇ ಬೀಮಾ, ಕಿಸಾನ್ ಕಿ ಚಿಂತಾ ಕೋ ಛೀನಾ, ಹುವಾ ಸುರಕ್ಷಿತ ಕಲ್ ಸುರಕ್ಷಿತ ಫಸಲ್ ನಿಶ್ಚಿಂತ ಕಿಸಾನ್, ಫಸಲ್ ಬೀಮಾ ಸಬ್ಕಾ ಸಮಾಧಾನ್. आज ही प्रधानमंत्री फसल बीमा योजना से जुड़ें और फसल नुकसान से होने वाली आर्थिक हानि से निश्चिंत हो जाएं, ताकि प्राकृतिक और स्थानीय आपदा पर भी फसल नुकसान होने पर आप उसकी सही कीमत पाएं। प्रधानमंत्री फसल बीमा से जुड़ने के लिए आज ही नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जन सेवा केंद्र में जाएं, क्योंकि सुरक्षित फसल निश्चिंत किसान, फसल बीमा सबका समाधान. कृषि एवं किसान कल्याण मंत्रालय, भारत सरकार. भविष्य टेक्निक बड़ी नूर के दूर डालमिया, डालमिया सिमेंट इंद मने कटी नूर के दूर इधर दृढ़ते सांद्रते दीर्घ बारिके शक्ति भविष्य टेक्निक बड़ी ನೂರಕ್ಕೆ ನೂರು ಪಡೆಯಿರಿ ನೂರಕ್ಕೆ ನೂರು ಡಾಲ್ಮಿಯಾ. ಡಾಲ್ಮಿಯಾ ಸಿಮೆಂಟ್, ಫ್ಯೂಚರ್ ಟುಡೇ. ಆಶಿಕ, ಕ್ಯಾಲೆಂಡರ್ ಅಲ್ಲಿ ಪ್ರತಿ ತಿಂಗಳು 9 ತಾರೀಕು ಯಾಕೆ ಗುರ್ತು ಮಾಡ್ಕೊಂಡಿದ್ಯಾ? ಅದ ಪ್ರಧಾನ ಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ ಅಂತ ಕಣಮೆ. ಪ್ರತಿ ತಿಂಗಳು 9 ತಾರೀಕು ಎಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿ ನಿನ್ನಂತ ಗರ್ಭಿಣಿಯರಿಗೆ ಸಂಪೂರ್ಣ ತಪಾಸಣೆ ಮಾಡ್ತಾರಿ. ಆಮೇಕೆ 2 ಮತ್ತು 3 ತಿಂಗಳು ತಪಾಸಣೆ ಹೋಗೋದನ್ನ ತಪ್ಪಿಸ್ಬೇಡ. ಏನಾದ್ರೂ ತೊಂದರೆ ಇದ್ರೆ ಅದನ್ನೇ ಗುರುತಿಸಿ ವಿಶೇಷ ಗಮನ ಕೊಡ್ತಾರ್ರಿ. ನೆನಪಿಡಿ, ಪ್ರತಿ ತಿಂಗಳು 9 ತಾರೀಕು ಪ್ರಧಾನ ಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ಇನ್ನು ಮುಂದೆ ಜನಪದ ಸಂಗೀತದಲ್ಲಿ ಕೇಳಿ ಹುಮ್ನಾಬಾದ್ ದುಮ್ಮನ ಸೂರಿನ ಕೃಷ್ಣಪ್ಪ ದರ್ಗಿ ಅವರಿಂದ ಏಕತಾರಿ ಪದಗಳು. ಚಿಂತಿ ಪರಿಹಾರ ಮಾಡೋ ಗುರುರಾಯ, ಇದು ಎಂತ ದೈವ ಚಿಂತಿ ಪರಿಹಾರ ಮಾಡೋ ಗುರುರಾಯ, ಇದಕ್ಕೇನು ಉಪಾಯ? ಚಿಂತಿ ಪರಿಹಾರ ಮಾಡೋ ಗುರುರಾಯ, ಇದು ಎಂತ ದೈವ ಚಿಂತಿ ಪರಿಹಾರ ಮಾಡೋ ಗುರುರಾಯ, ಇದಕ್ಕೇನು ಉಪಾಯ? ಪರಿಹಾರ ಮಾಡೋ ಮನಸ್ಸಿಗೆ ಸಂತೋಷ ಆಗಲಿ ಆಳೆ ಆಳೆ ಕತ್ ಚಿಂತಿ ಪರಿಹಾರ ಮಾಡೋ ಮನಸ್ಸಿಗೆ ಸಂತೋಷ ಆಗಲಿ ಆಳೆ ಆಳೆ ಕತ್ ಅಂತರಂಗದೊಳ ಕಾಣ ತಿರಲಯ್ಯೋ ಇದಕ್ಕೇನೋ ಉಪಾಯ ಅಂತರಂಗದೊಳ ಕಾಣ ತಿರಲಯ್ಯೋ ಇದಕ್ಕೇನು ಉಪಾಯ ಚಿಂತಿ ಪರಿಹಾರ ಮಾಡೋ ಗುರುರಾಯ ಇದು ಎಂತ ದೈವ ಚಿಂತಿ ಪರಿಹಾರ ಮಾಡೋ ಗುರುರಾಯ ಇದು ಎಂತ ದೈವ ಚಿಂತಿ ಪರಿಹಾರ ಮಾಡೋ ಗುರುರಾಯ ಇದಕ್ಕೇನು ಉಪಾಯ ಅಸನಯಸನ ದಶಾಯಿಂದೆ ಪಶುಪತಿಯ ಜ್ಞಾನಿ ಪಕುಸುಲ ಮತಿಗಳು ಕೆಡವಾರಿದರಿಂದಿ ಅತಿ ಚಿಂತಿಲಿಂದಿ ಅಸನಯಸನ ದಶಾಯಿಂದೆ ಪಶುಪತಿಯ ಜ್ಞಾನಿ ಪಕುಸುಲ ಮತಿಗಳು ಕೆಡವಾರಿದರಿಂದಿ ಅತಿ ಚಿಂತಿಲಿಂದಿ ವ್ಯಸನದಿಂದಲಿ ಮಿಸ್ಕಿ ತನಮನ್ ಮಿಸ್ಕಿ ಮಿಸ್ಕಿ ಕಸವಿಸಾಗುವಲು ವ್ಯಸನದಿಂದಲಿ ಮಿಸ್ಕಿ ತನಮನ್ ಮಿಸ್ಕಿ ಮಿಸ್ಕಿ ಕಸವಿಸಾಗುವಲು ಕೊಸರಿ ಒಗದರೆ ನಸಲಿ ಹೋಗುವುದೋ ಬಿಂಬಾಗೋ ಭವದು ಕೊಸರಿ ಒಗದರೆ ನಸಲಿ ಹೋಗುವುದೋ ಬಿಂಬಾಗೋ ಭವದು ಚಿಂತಿ ಪರಿಹಾರ ಮಾಡೋ ಗುರುರಾಯ ಇದಕ್ಕೇನು ಉಪಾಯ ಜಾಗ್ರ ಸಪನದಲ್ಲಿ ಬಂದು ಕೂಡುವುದೋ ಶಿವ ಯೋಗ ಮಾಡಲು ಶೀಘ್ರ ತಾನದಿ ಯಜ್ಞ ಹೋಗುವುದು ತುಸು ನಿದ್ರಿಗವಿಲಿ ಜಾಗ್ರ ಸಪನದಲ್ಲಿ ಬಂದು ಕೂಡುವುದೋ ಶಿವ ಯೋಗ ಮಾಡಲು ಶೀಘ್ರ ತಾನದಿ ಯಜ್ಞ ಹೋಗುವುದು ತುಸು ನಿದ್ರಿಗವಿಲಿ ಸುಜ್ಞಾನಾಗಿ ಪೇಳುವೆ ನಾನು ದಗ್ಧ ಮಾಡದ ಕದಿಕ ನೀನು ಸುಜ್ಞಾನಾಗಿ ಪೇಳುವೆ ನಾನು ದಗ್ಧ ಮಾಡದ ಕದಿಕ ನೀನು ಸುಜ್ಞಾನಂದೋ ಮುಗಿವೆನೋ ಕೈಯಾತ್ ಬಿಡು ದಾರಿ ಸಯಾತ್ ಸುಜ್ಞಾನಂದೋ ಮುಗಿವೆನೋ ಕೈಯಾತ್ ಬಿಡು ದಾರಿ ಸಯ ಚಿಂತಿ ಪರಿಹಾರ ಮಾಡೋ ಗುರುರಾಯ ಇದಕ್ಕೇನು ಉಪಾಯ ಚಿಂತಿ ಪರಿಹಾರ ಮಾಡೋ ಗುರುರಾಯ ಇದು ಎಂತ ದೈವ ಚಿಂತಿ ಪರಿಹಾರ ಮಾಡೋ ಗುರುರಾಯ ಇದಕ್ಕೇನು ಉಪಾಯ ದರಿಯೋಳೋ ನರ ಜನರಿಗಳಗಾಲ ಪರಿಪರಿಯಲಿಂದೆ ಬಡವ ಭಗ್ಗರಿ ಎಲ್ಲವರಿಗೆ ಮೂಲ ಅತಿ ಮಾಯ ಜಾಲ ದರಿಯೋಳೋ ನರ ಜನರಿಗಳಗಾಲ ಪರಿಪರಿಯಲಿಂದೆ ಬಡವ ಭಗ್ಗರಿ ಎಲ್ಲವರಿಗೆ ಮೂಲ ಅತಿ ಮಾಯ ಜಾಲ ದರಿಯೋಳೋ ಎಮ್ಮಡಿಗಿ ವೀಶನ ಚರಣ ಸ್ಮರಣಿ ಮರೆಯಲಾರೆನು ದರಿಯೋಳೋ ಎಮ್ಮಡಿಗಿ ವೀಶನ ಚರಣ ಸ್ಮರಣಿ ಮರೆಯಲಾರೆನು ಕರ್ಣ ಇಟ್ಟು ಕಾಯೋ ಭಕ್ತರನ ಕಡಿಗಾಗೋ ಶರಣ ಕರ್ಣ ಇಟ್ಟು ಕಾಯೋ ಭಕ್ತರನ ಕಡಿಗಾಗೋ ಶರಣ ಚಿಂತಿ ಪರಿಹಾರ ಮಾಡೋ ಗುರುರಾಯ ಇದು ಎಂತ ದೈವ ಚಿಂತಿ ಪರಿಹಾರ ಮಾಡೋ ಗುರುರಾಯ ಇದು ಎಂತ ದೈವ ಚಿಂತಿ ಪರಿಹಾರ ಮಾಡೋ ಗುರುರಾಯ ಇದಕ್ಕೇನು ಉಪಾಯ ಚಿಂತಿ ಪರಿಹಾರ ಮಾಡೋ ಗುರುರಾಯ ಇದು ಎಂತ ದೈವ ಚಿಂತಿ ಪರಿಹಾರ ಮಾಡೋ ಗುರುರಾಯ ಇದಕ್ಕೇನು ಉಪಾಯ. ಇದುವರೆಗೆ ಹುಮ್ನಾಬಾದ್ ದುಮ್ಮನಸೂರಿನ ಕೃಷ್ಣಪ್ಪ ದರ್ಗಿ ಅವರಿಂದ ಏಕತಾರಿ ಪದವನ್ನು ಕೇಳಿದ್ರಿ. ಇಲ್ಲಿಗೆ ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮ ಮುಗಿಯಿತು. ಇದಾಗಿತ್ತು ನಮ್ಮ ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ.